ಜನ್ಮ ತಾಳಿವೆ. ಇನ್ನು ನಾಲ್ಕನೇದಾಗಿ ಬೆಳ್ಳಿಗೆಂಡೆ ಅಂತ ಹೇಳಿ, ಇದು ನೀರಿನ ಮೇಲ್ಭಾಗದಲ್ಲಿರುವ ಸಸ್ಯಜನ್ಯ ನೈಸರ್ಗಿಕ ಆಹಾರವನ್ನು ತಿಂದು ವಾರ್ಷಿಕವಾಗಿ ಸುಮಾರು 1.5-1.75 ಕೆಜಿಯಷ್ಟು ಬೆಳೆಯುತ್ತದೆ. ಆಮೇಲೆ ಹುಲ್ಲುಗೆಂಡೆ ಅಂತೇಳಿ, ಹೆಸರೇ ಹೇಳುವಾಗ ಇದು ನೀರಿನಲ್ಲಿರುವ ಜಲಸಸ್ಯಗಳನ್ನು ತಿಂದು ವಾರ್ಷಿಕವಾಗಿ 2-2.5 ಕೆಜಿಯಷ್ಟು ಬೆಳವಣಿಗೆಯನ್ನು ಹೊಂದುತ್ತದೆ. ಇನ್ನು ಕೊನೆಯದಾಗಿ ಸಾಮಾನ್ಯ ಗೆಂಡೆ ಅಂತೇಳಿ, ಇದು ತಳದಲ್ಲಿ ವಾಸ ಮಾಡುವಂಥ ಮೀನು. ಇದು ನೈಸರ್ಗಿಕವಾಗಿ ದೊರೆಯುವ ಕೊಳೆತ ಸಸ್ಯ ಹಾಗೂ ಪ್ರಾಣಿ ಪದಾರ್ಥಗಳನ್ನು ತಿಂದು ವಾರ್ಷಿಕವಾಗಿ 0.7-0.8 ಕೆಜಿ ಬೆಳವಣಿಗೆಯನ್ನು ಹೊಂದುತ್ತದೆ. ಸಾಮಾನ್ಯವಾಗಿ ರೈತರು ನಮ್ಮ ನೀರಿನ ಕೊಳ ಇಷ್ಟಡಿ ಉದ್ದ ಇಷ್ಟಡಿ ಅಗಲ ಇದೆ ಅಂತೇಳಿ ಹಲವಾರು ಬಾರಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಇದಕ್ಕೆ ಎಷ್ಟು ಮೀನು ಬಾರಿ ಬಿಡಬೇಕೆಂದು ಅವರೇ ನಿರ್ಧರಿಸಬಹುದಾಗಿದೆ. ಅವರು ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಅಂದರೆ, ಒಂದು ಬೆರಳುದ್ದದ ಮೀನು ಮರಿ 1 ಚದುರ ಮೀಟರ್ ಜಾಗದಲ್ಲಿ 1 ವರ್ಷಕ್ಕೆ 1 ಕೆಜಿಯಷ್ಟು ಬೆಳೀತದೆ. ಇದು ಸಿಹಿ ನೀರು ಮೀನು ಸಾಕಣೆಯಲ್ಲಿ ನಿರ್ದಿಷ್ಟ ಸೂತ್ರ. ಇದನ್ನು ರೈತರು ನೆನ್ಪಿಟ್ಕೊಂಡ್ರೆ ಅವರಷ್ಟಕ್ಕೆ ಅವರೇ ಎಷ್ಟು ಮೀನು ಮರಿಗಳನ್ನು ಬಿಡಬಹುದೆಂದು ನಿರ್ಧರಿಸಬಹುದಾಗಿದೆ. ಮತ್ತೆ ಈ 6 ಮೀನು ತಳಿಗಳ ಬಗ್ಗೆ ಏನು ಹೇಳಿದಿರಲ್ಲ, ಇವನು ಒಂದೊಂದು ಸಾಕಬೇಕು ಅಥವಾ ಮಿಶ್ರವಾಗಿ ಸಾಕ್ಬೋದಂತ್ರಿ? ನಾವು ಒಂದೊಂದಾಗೂ ಸಾಕ್ಬೋದು. ಒಂದೊಂದಾಗಿ ಸಾಕಿದಾಗ ಏನಾಗುತ್ತೆ, ನಮಗೆ ಇಳುವರಿ ಕಡಿಮೆ ಆಗುತ್ತೆ. ಆಮೇಲೆ ನಮ್ಮ ಬೇರೆ ಬೇರೆ ಪದರಗಳಲ್ಲಿ ಆಹಾರ ಸಿಗುತ್ತೆ ಅಂತ ಏನು ಹೇಳಿದೆ, ಅದು ಸಹಿತ ವೇಸ್ಟ್ ಆಗೋಗುತ್ತೆ. ಸೊ ಹಾಗಾಗಿ ನಾವು ಎಲ್ಲ ಒಂದಕ್ಕಿಂತ ಜಾಸ್ತಿ ತಳಿಗಳನ್ನ ನಾವು ಒಂದೇ ಬಾರಿಗೆ ಬೆಳೆಯುವ ಕ್ರಮವನ್ನು ನಾವೇನಂತೇವೆ, ಮಿಶ್ರ ಮೀನು ಸಾಕಣೆ ಅಂತ ಹೇಳ್ತೇವೆ. ಈ ಮಿಶ್ರ ಮೀನು ಸಾಕಣೆ ಮಾಡೋದ್ರಿಂದ ಒಂದೊಂದಾಗಿ ಕಚ್ಚಾಡುವುದಿಲ್ಲ ಅಂತೀರಾ? ಇಲ್ಲ, ಈ 6 ಜಾತಿಯ ಮೀನುಗಳು ಕೊಳದ ಬೇರೆ ಬೇರೆ ಸ್ಥಳಗಳಲ್ಲಿ ವಾಸ ಮಾಡೋದ್ರಿಂದ ಮತ್ತು ಅಲ್ಲಿಯೇ ಸಿಗುವಂತ ಆಹಾರವನ್ನು ತಿನ್ನುವುದರಿಂದ ಇವುಗಳು ಸ್ಥಳಕ್ಕಾಗಿ ಅಥವಾ ಆಹಾರಕ್ಕಾಗಲಿ ಸ್ಪರ್ಧೆ ಮಾಡುವುದಿಲ್ಲ. ಸಾಧಾರಣವಾಗಿ ಉತ್ತಮ ನಿರ್ವಹಣೆ ಇರುವ ಕೊಳಗಳಲ್ಲಿ ಮೀನುಗಳು ಸುಮಾರು 1 ವರ್ಷಕ್ಕೆ 1-1.5 ಕೆಜಿ ವರೆಗೆ ಬೆಳೀತವೆ. ಇನ್ನು ನೀರು ಫಲವತ್ತು ಮಾಡುವುದು ಅಂತಂದ್ರಲ್ಲ, ಹಂಗಂದ್ರೆ ಏನಂತೀರಿ? ಸಾಮಾನ್ಯವಾಗಿ ನಾವು ಕೊಳಗಳಿಗೆ ಸಣ್ಣ ಮೀನು ಮರಿಗಳನ್ನು ಬಿಡುವುದರಿಂದ ಅವುಗಳ ಕೃತಕ ಆಹಾರಕ್ಕಿಂತ ಹೆಚ್ಚು ನೈಸರ್ಗಿಕ ಆಹಾರವನ್ನು ಇಷ್ಟಪಡ್ತವೆ. ಆದ ಕಾರಣ ನೈಸರ್ಗಿಕ ಆಹಾರದ ಉತ್ಪತ್ತಿಯನ್ನು ಹೆಚ್ಚಿಸಲು ನಿರ್ದಿಷ್ಟ ಪ್ರಮಾಣದ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಮೀನು ಮರಿ ಬಿಡುವ 10-15 ದಿನಗಳ ಮೊದಲು ನಾವು ನೀರಿಗೆ ಹಾಕಬೇಕು. ಸಾಮಾನ್ಯವಾಗಿ ಸಗಣಿ ಗೊಬ್ಬರ ಎಕರೆಗೆ 3,000 ಕಿಲೋಗ್ರಾಂನಂತೆ ಅಥವಾ ಕೋಳಿ ಗೊಬ್ಬರವನ್ನು 1,500 ಕಿಲೋಗ್ರಾಂನಂತೆ ಹಾಕಬೇಕು. ಇನ್ನು ರಾಸಾಯನಿಕ ಗೊಬ್ಬರಗಳಾದ ಸೂಪರ್ ಫಾಸ್ಫೇಟ್ 20 ಕಿಲೋಗ್ರಾಂ ಮತ್ತು ಯೂರಿಯಾವನ್ನು 10 ಕಿಲೋಗ್ರಾಂನಂತೆ ಮೊದಲ ಕಂತಾಗಿ ಹಾಕಬೇಕು. ನಂತರ ಪ್ರತಿ ತಿಂಗಳು ಸಾಕಣಾವಧಿಯುದ್ದಕ್ಕೂ ಸಗಣಿ ಗೊಬ್ಬರವನ್ನು 500 ಕಿಲೋಗ್ರಾಂ, ಕೋಳಿ ಗೊಬ್ಬರವನ್ನು 250 ಕಿಲೋಗ್ರಾಂ ಮತ್ತು ಸೂಪರ್ ಫಾಸ್ಫೇಟ್ ಅನ್ನು 10 ಕಿಲೋಗ್ರಾಂ ಮತ್ತು ಯೂರಿಯಾವನ್ನು 5 ಕಿಲೋಗ್ರಾಂನಂತೆ ನೀರಿಗೆ ಹಾಕುತ್ತಿದ್ದರೆ ನೈಸರ್ಗಿಕ ಆಹಾರದ ಉತ್ಪತ್ತಿಯು ಸಾಕಣಾವಧಿಯುದ್ದಕ್ಕೂ ಚೆನ್ನಾಗಿರುತ್ತೆ. ಯಾವ್ಯಾವ ಮೀನನ್ನು ಎಷ್ಟೆಷ್ಟು ಪ್ರಮಾಣದಾಗ ಹಾಕ್ಬೇಕಂತೀರಿ? ಸಾಮಾನ್ಯವಾಗಿ ಮೀನು ಮರಿಗಳ ದಾಸ್ತಾನನ್ನು ಜೂನ್ ತಿಂಗಳಿಂದ ಸೆಪ್ಟೆಂಬರ್ ತಿಂಗಳವರೆಗೆ ಮಾಡಬಹುದು. ಪೂರಕ ಆಹಾರವನ್ನು ಪೂರೈಸುವ ವ್ಯವಸ್ಥೆ ಇದ್ದಲ್ಲಿ 1 ಎಕರೆಗೆ ನಾವು 4,000 ಮೀನು ಮರಿಗಳನ್ನು ಬಿಡಬಹುದಾಗಿದೆ. ಒಂದು ವೇಳೆ ನಮಗೆ 6 ಜಾತಿಯ ಮೀನು ಮರಿಗಳ ಲಭ್ಯವಿದ್ದಲ್ಲಿ ನಾವು ಕಟ್ಲಾ ಮೀನನ್ನು 10-15, ರೋಹು ಮೀನನ್ನು 15-20, ಮೃಗಾಲ್ 10-15, ಬೆಳ್ಳಿಗೆಂಡೆ 20-30, ಹುಲ್ಲುಗೆಂಡೆ 5-15, ಸಾಮಾನ್ಯ ಗೆಂಡೆ 20-25. ಒಂದು ವೇಳೆ 4 ಜಾತಿಯ ಮೀನು ಮರಿಗಳೇ ಲಭ್ಯವಿದ್ದಲ್ಲಿ ಕಟ್ಲಾವನ್ನು 30-40, ರೋಹುವನ್ನು 20-30, ಮೃಗಾಲನ್ನು 15-20 ಹಾಗೂ ಸಾಮಾನ್ಯ ಗೆಂಡೆಯನ್ನು 20-25 ಬಿಡಬಹುದು. ಇನ್ನು ಒಂದು ವೇಳೆ 3 ಜಾತಿಯ ಮೀನು ಮರಿಗಳ ಲಭ್ಯವಿದ್ದಲ್ಲಿ ಕಟ್ಲಾವನ್ನು 40, ರೋಹುವನ್ನು 30, ಮೃಗಾಲನ್ನು ಅಥವಾ ಸಾಮಾನ್ಯ ಗೆಂಡನ್ನು 30 ಅನುಪಾತದಲ್ಲಿ ಬಿಡಬೇಕು. ಇಲ್ಲಿ ರೈತರು ಒಂದು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ, ನಾವು ಮೀನು ಮರಿಗಳನ್ನ ಕೊಳದಲ್ಲಿ ಲಭ್ಯ ಅಂದ್ರೆ ಕೊಳದಲ್ಲಿ ದಾಸ್ತಾನು ಮಾಡಬೇಕಾದ್ರೆ ರೈತರು ಗಮನಿಸಬೇಕಾದ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಮೀನು ಮರಿ ಉತ್ಪಾದನಾ ಕೇಂದ್ರದಿಂದ ತಂದಂತ ಮರಿಗಳನ್ನು ಒಂದೇ ಬಾರಿಗೆ ನೀರಿನಲ್ಲಿ ಮುಳುಗಿಸಬಾರದು. ಹಂಗೆ ಒಂದ್ ವೇಳೆ ಅವರು ಅದನ್ನ ನೀರಿಗೆ ತಕ್ಕ ಹಾಗೆ ಇಂಗ್ಲಿಷ್ ನಲ್ಲಿ ಏನಂತ ಅಕ್ಲಮಟೈಸೇಷನ್ ಅಂತ, ಕೊಳದ ನೀರು ಮತ್ತೆ ಚೀಲದಲ್ಲಿರುವಂತಹ ನೀರನ್ನ ನಾವು ಒಂದೇ ಸಮನಾಗಿ ಮಾಡಿದ ನಂತರವೇ ನಾವು ಕೊಳಕ್ಕೆ ಬಿಡಬೇಕು. ಈಗ ಮೀನು ಬದುಕಿದ್ರೆ ತಾನೇ ಅದು ಮುಂದೆ ಬೆಳೆಯೋದು, ಹಾಗಾಗಿ ಮೀನು ಬದುಕಿಸುವ ತರ ನಾವು ಅದನ್ನ ಬಿಡಬೇಕು. ಅಂದ್ರೆ ಆ ವಾತಾವರಣಕ್ಕೆ ಹೊಂದ್ಕೊಳ್ಳೋದು ಮೊದಲು ಆಗ್ಬೇಕಂತಾರೆ. ಆ ವಾತಾವರಣಕ್ಕೆ ನೀರು, ಚೀಲದ ವಾತಾವರಣ ಮತ್ತು ಕೊಳದ ವಾತಾವರಣಕ್ಕೆ ಅದು ಹೊಂದ್ಕೊಳ್ಬೇಕು. ಹೀಗೆ ಹೊಂದ್ಕೊಂಡ್ಮೇಲೆ ಮೀನುಗಳು ಚೀಲದಿಂದ ಕೊಳಕ್ಕೆ ತಮ್ಮಷ್ಟಕ್ಕೆ ತಾವೇ ಹೋಗ್ತವೆ. ಈ ಮೀನುಗಳು ಶೀಘ್ರವಾಗಿ ಬೆಳಿಬೇಕಂದ್ರೆ ಏನಾದ್ರೂ ಆಹಾರ ಕೊಡ್ಬೇಕಾಗತ್ತಂತ್ರೇನ? ಖಂಡಿತವಾಗಿಯೂ ನಾವು ಆಹಾರವನ್ನು ಕೊಡಬೇಕಾಗತ್ತೆ.

ಇಲ್ಲಪ್ಪ ದೂರ. ಹಿಂದು ಮುಂದಿನ ಸುದ್ದಿ ತಿಳಿದಿರಬೇಕು, ಹಿಂದು ಮುಂದಿನ ಸುದ್ದಿ ತಿಳಿದಿರಬೇಕು. ಕಂದು ಗೊರಳನ ಪಾದಕ್ಕ ಎರಗಿರಬೇಕು, ಕಂದು ಗೊರಳನ ಪಾದಕ್ಕ ಎರಗಿರಬೇಕು. ಕುಂದಣ ಹಚ್ಚಿದ ಮೂಗುತಿ ಇಟ್ಟಿರಬೇಕು, ಕುಂದಣ ಹಚ್ಚಿದ ಮೂಗುತಿ ಇಟ್ಟಿರಬೇಕು. ನಿರುಪಾದಿ ಮಗನಾಗಿ ಹುಟ್ಟಿರಬೇಕು, ನಿರುಪಾದಿ ಮಗನಾಗಿ ಹುಟ್ಟಿರಬೇಕು. ಅಹುದಪ್ಪ ಅಹುದು ದೇವರು, ನಿಂದು ನೀ ತಿಳಿದಾರೆ ಇಲ್ಲಪ್ಪ ದೂರ. ಕೇಳುಗರೆ, ತುಂಬರಗುದ್ದಿಯ ಮರೆಪ್ಪ ದಾಸರ್ ಹಾಗೂ ವೆಂಕಪ್ಪ ದಾಸರ್ ಹಾಗೂ ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳುತ್ತಿರುವಿರಿ. ಗೂಳಿ ಬಂತು ಗೂಳಿ ಬಂತಯ್ಯ ಗುರು ಮಠಕ್ಕೆ ತಕ್ಕ, ಗೂಳಿ ಬಂತು ಗೂಳಿ ಬಂತಯ್ಯ ಬಂತು ಗದರಿಸುತ್ತಲೆ ಎದ್ದು ಹೋಗೋ ಸಿದ್ದಾಪುರಕ್ಕೆ, ಹದ್ದಿನಂಗೆ ಬಾಳಿ ಸುಳ್ಳು ಇದ್ದ ಗಂಟು ಕಳಕೋ ಬೇಡ. ಗೂಳಿ ಬಂತು ಗೂಳಿ ಬಂತಯ್ಯ ಗುರು ಮಠಕ್ಕೆ ತಕ್ಕ, ಗೂಳಿ ಬಂತು ಗೂಳಿ ಬಂತಯ್ಯ ಹಗಲು ಇರಳು ಕಳೆದು ಮೇಯುವುದು, ಹಸುವೆಂಬಲಡಗಿಸಿ ನಿಧಿ ಧ್ಯಾಸದಿ ನೀರು ಕುಡಿಯುವುದು. ಹಸರು ಹಳದಿ ನೀಲಿ ಕೆಂಪು ಬಿಳಿಯ ಬಣ್ಣದಿ ಹೊಳೆಯುತ್ತಿಹದು, ಕಂಗಳಿಂದಲೇ ನೋಡಿ ದೃಷ್ಟಿಸಿ, ಕಂಗಳಿಂದಲೇ ನೋಡಿ ದೃಷ್ಟಿಸಿ, ಬೆಳಕು ತಿಳಿದು ಬೆಳಗರಾರತಿ. ಗೂಳಿ ಬಂತು ಗೂಳಿ ಬಂತಯ್ಯ ಗುರು ಮಠಕ್ಕೆ ತಕ್ಕ, ಗೂಳಿ ಬಂತು ಗೂಳಿ ಬಂತಯ್ಯ ಕಾಲು ಕೆದರಿ ಡಿರಿಕಿ ಹೊಡೆಯುವುದು, ಕಲ್ಯಾಣದರ ಮನೆ ದ್ವಾರ ಬಾಗಿಲದಲ್ಲಿ ನಿಂತಿರದು. ಕಾಲು ಕೆದರಿ ಡಿರಿಕಿ ಹೊಡೆಯುವುದು, ಕಲ್ಯಾಣದರ ಮನೆ ದ್ವಾರ ಬಾಗಿಲದಲ್ಲಿ ನಿಂತಿರದು. ಬ್ರಹ್ಮಕ್ಷತ್ರಿ ವೈಶ್ಯ ಶೂದ್ರಾದಿ ಕುಲವು ಕೋಡಿಲ ಚಿಲ್ಮಿ ಚೆಲ್ಲಿ, ಬ್ರಹ್ಮಕ್ಷತ್ರಿ ವೈಶ್ಯ ಶೂದ್ರಾದಿ ಕುಲವು ಕೋಡಿಲ ಚಿಲ್ಮಿ ಚೆಲ್ಲಿ, ಚಿನ್ಮಯಾತ್ಮಕ ಚಿತ್ರಾಕಾಶ ಅತ್ಯಧಿಕ ಆನಂದದಲ್ಲಿ. ಗೂಳಿ ಬಂತು ಗೂಳಿ ಬಂತಯ್ಯ ಗುರು ಮಠಕ್ಕೆ ತಕ್ಕ, ಗೂಳಿ ಬಂತು ಗೂಳಿ ಬಂತಯ್ಯ. ಪಡವಿಗಧಿಕ ಪ್ರಣಮ ಜಪಿಸುವುದು, ಶಾಂತದಲ್ಲಿ ಚಲಿಸುತ್ತ ಸಂಭ್ರಮದಿಯಂ ಬೆರಕೆ ಇರುವುದು. ಕೊಡವಿಗಧಿಕ ಪ್ರಣಮ ಜಪಿಸುವುದು ಶಾಂತದಲ್ಲಿ ಚಲಿಸುತ್ತ ಸಂಭ್ರಮದಿ ಎಂಬೆರಕೆ ಇರುವುದು ಕೊಡವಿಗೊಡಲೊಳು ಗಡಿಯ ಬೆಡಗಿ ಗಡಿಯ ಒಡಕಿ ಪುರವ ಸೇರಿ ಕೊಡವಿಗೊಡಲೊಳು ಗಡಿಯ ಬೆಡಗಿ ಗಡಿಯ ಒಡಕಿ ಪುರವ ಸೇರಿ ನಡೆ ನುಡಿಗೆ ಸಾಕ್ಷಿಯಾಗಿ ಗುರುಪಾದ ಸನ್ನಿಧಿಯಲ್ಲಿ ಮಲಗಿದೆ ಗೂಳಿ ಬಂತು ಗೂಳಿ ಬಂತಯ್ಯ ಗುರುಮಠಕ್ಕೆ ತಕ್ಕ ಗೂಳಿ ಬಂತು ಗೂಳಿ